ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ₹35,00,000 ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ ತಂತ್ರಜ್ಞಾನದ ವಿನಿಮಯವನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಿಷ್ಣುವರ್ಧನ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇರುವಂತಹ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿ ಸೇವೆ ಸಲ್ಲಿಸ್ತಿರುವಂತಹ ಡಾಕ್ಟರ್ ವಿಷ್ಣುವರ್ಧನ ಅವರು. ನಿಮಗೆಲ್ಲ ಪರಿಚಯ ಇದೆ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ವಾರ್ಷಿಕ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ಇಲ್ಲಿಯ ಕೃಷಿಕರು, ತೋಟದ ಬೆಳೆಗಾರರನ್ನು ತನ್ನತ್ತ ಸೆಳೀತಾ ಇದೆ. ಸಾಕಷ್ಟು ತಂತ್ರಜ್ಞಾನಗಳು, ಮಾಹಿತಿಗಳು ರೈತರನ್ನು ತಲುಪ್ತಾ ಇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಿಂದ ಈ ಒಂದು ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ತೋಟದ ಬೆಳೆಗಳಲ್ಲಿ ತೊಡಗಿಸ್ಕೊಂಡಿರೋರು ಏನೆಲ್ಲವನ್ನು ನಿರೀಕ್ಷೆ ಮಾಡಬಹುದು, ಹೇಗೆ ಅವರ ಒಂದು ಬೆಳೆಯುವಂತಹ ಉತ್ಪನ್ನದ ಗುಣಮಟ್ಟವನ್ನು, ಮಾರುಕಟ್ಟೆಯನ್ನು, ಜೊತೆಗೆ ಆ ಕ್ಷೇತ್ರ ವಿಸ್ತರಣೆಯಲ್ಲಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮಗಳು ಇರುತ್ತವೆ, ಈ ಎಲ್ಲ ವಿಚಾರಗಳನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮಗೆ ತಿಳಿಸಿದ್ದಾರೆ. ನಮಸ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಿ, ತಮಗೆ ಎಲ್ಲ ರೈತ ಬಂಧುವರ ಪರವಾಗಿ ತಮಗೆ ಸ್ವಾಗತ. ತಮಗೂ ನಮಸ್ಕಾರ ಹಾಗೂ ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಿಂದ ಏನೆಲ್ಲ ನಿರೀಕ್ಷೆಯನ್ನು ಇಟ್ಕೊಳ್ಳಬಹುದು ಈ ಬೆಳೆಗಾರರು? ಈಗಾಗಲೇ ನಾವು ತೋಟಗಾರಿಕಾ ವಿಶ್ವವಿದ್ಯಾಲಯ ಪ್ರಾರಂಭ ಆದ ನಂತರ, ಮತ್ತು ಮೈಸೂರಿನಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಆದ ನಂತರ ನಾವು ಈ ಸುತ್ತಮುತ್ತಲ ಜಿಲ್ಲೆಗಳಿಗೆ, ಪ್ರಮುಖವಾಗಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಜಿಲ್ಲೆ, ಈ ಜಿಲ್ಲೆಗಳಿಗೆ ನಾವು ರೈತರಿಗೆ ಬೇಕಾಗಿರುವ ತೋಟಗಾರಿಕೆ ತಂತ್ರಜ್ಞಾನಗಳ ಬಗ್ಗೆ ಈಗ ಮೊದಲನೇದಾಗಿ ನಾವು ಇಲಾಖೆ ಅಧಿಕಾರಿಗಳ ಮುಖಾಂತರ ಈಗ ನಮ್ಮಲ್ಲಿ ಏನು ಹೊಸದಾಗಿ ತಾಂತ್ರಿಕತೆ ಅಭಿವೃದ್ಧಿ ಆಗ್ತವೋ ಅದನ್ನು ನಾವು ತೋಟಗಾರಿಕೆ ಇಲಾಖೆಗಳಿಗೆ ಟ್ರೈಮಂತ್ಲಿ ವರ್ಕ್ಶಾಪ್ ಅಂತೇಳಿ ಮಾಡ್ತೀವಿ. ತೋಟಗಾರಿಕೆ ಅಧಿಕಾರಿಗಳಿಗೆ ನಾವು ಪ್ರತಿ 3 ತಿಂಗಳಿಗೊಂದ್ಸತಿ ಒಂದು ಸಭೆಯನ್ನು ಮಾಡಿ, ಕಾರ್ಯಾಗಾರವನ್ನು ಮಾಡಿ, ಹೊಸ ತಾಂತ್ರಿಕತೆ ಬದಲಿಗೆ ನಾವು ಅಧಿಕಾರಿಗಳಿಗೆ ನಾವು ತರಬೇತಿಯನ್ನು ಕೊಡ್ತೀವಿ. ಅದು ಪ್ರಮುಖವಾಗಿ ಯಾಕೆಂದರೆ ನಮ್ಮ ವಿಶ್ವವಿದ್ಯಾಲಯದಿಂದ ಎಲ್ಲ ರೈತರಿಗೂ ನಾವು ತಪ್ಪಿಸೋಕ್ಕಾಗೋದಿಲ್ಲ. ಇಲಾಖೆಯಲ್ಲಿ ಪ್ರತಿ ತಾಲೂಕು, ಪ್ರತಿ ಹೋಬಳಿನಲ್ಲಿ ನಾವು ತೋಟಗಾರಿಕೆ ಅಧಿಕಾರಿಗಳಿರೋದ್ರಿಂದ ಈ ತ್ರೈಮಾಸಿಕ ಒಂದು ಕಾರ್ಯಾಗಾರದ ಮುಖಾಂತರ ಏನು ತಾಂತ್ರಿಕತೆಗಳು ಅಥವಾ ಆ ಒಂದು 3 ತಿಂಗಳಲ್ಲಿ, ಪ್ರತಿ 3 ತಿಂಗಳಿಗೆ ಯಾಕೆ ಮಾಡ್ತೀವಿ ಅಂದರೆ ಈ 3 ತಿಂಗಳಿಗೆ ಏನೆಲ್ಲ ತಾಂತ್ರಿಕತೆ ಬೇಕು, ಯಾವ ಒಂದು ಬೆಳೆಗಳು ಬೆಳಿಬೋದು, ಆ ಬೆಳೆಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತದೆ 3 ತಿಂಗಳು, ಆ 3 ತಿಂಗಳಿಗೆ ನಾವು ಆ ಒಂದು ಕಾರ್ಯಾಗಾರವನ್ನು ಇಟ್ಕೊಂಡು ಇಂತಿಂಥ ಬೆಳೆನಲ್ಲಿ ಇಂತಹ ರೋಗಗಳು ಆಗಿರ್ಬೋದು, ಕೀಟಗಳಾಗಿರ್ಬೋದು, ಅಥವಾ ಯಾವ ಗೊಬ್ಬರ ಅದಕ್ಕೆ ಹಾಕಬೇಕು, ಇದ್ರ ಬಗ್ಗೆ ನಾವು ಆ ಒಂದು 3 ತಿಂಗಳ ಬಗ್ಗೆ ಆಧುನಿಕವಾಗಿ ಬಂದಿರತಕ್ಕಂಥ ತಾಂತ್ರಿಕತೆ ಬಗ್ಗೆ ನಾವು ಅವರಿಗೆ ಅರಿವನ್ನು ಅಥವಾ ತರಬೇತಿಯನ್ನು ನಾವು ಕೊಡ್ತೀವಿ. ಆ ಒಂದು ಹೊಸ ತಾಂತ್ರಿಕತೆನ ಅವರು ರೈತರಿಗೆ ಕೊಡ್ತಕ್ಕಂಥದ್ದು ಅದನ್ನು, ಇದೊಂದು ಮೊದಲನೇದಾಗಿ. ಇನ್ನು ಎರಡನೇದಾಗಿ, ನಮ್ಮಲ್ಲಿ ತೋಟಗಾರಿಕಾ ವಿಸ್ತರಣಾ ಕೇಂದ್ರ ಅಂತಲೇ ಇದೆ. ಆ ಒಂದು ಕೇಂದ್ರದ ಮುಖಾಂತರ ನಮ್ಮಲ್ಲಿ ಅದಕ್ಕೊಬ್ಬರು ಮುಖ್ಯಸ್ಥರು ಇರ್ತಾರೆ ಮತ್ತು ಎಲ್ಲ ವಿಜ್ಞಾನಿಗಳು ಆ ಒಂದು ತೋಟಗಾರಿಕೆ ವಿಸ್ತರಣಾ ಕೇಂದ್ರದಲ್ಲಿರ್ತಾರೆ. ಆ ಒಂದು ಕೇಂದ್ರದ ಮುಖಾಂತರ ರೈತರಿಗೆ ಆ ಸಮಯಕ್ಕೆ ಯಾವ ಒಂದು ತರಬೇತಿ ಬೇಕು, ಯಾವ ಬೆಳೆಯಲ್ಲಿ ಏನು ಸಮಸ್ಯೆ ಇದೆ, ಇಂಥ ಬೆಳೆಯಲ್ಲಿ ಸಮಸ್ಯೆ ಇದೆ ಅಥವಾ ಈ ಬೆಳೆಯಲ್ಲಿ ನಮ್ಮ ವಿಜ್ಞಾನಿಗಳು ಇಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳನ್ನೇ ಅವರು ಆ ಒಂದು ಭಾಗಕ್ಕೆ ಹೋಗಿ ಅವರು ಮೊದಲನೇದಾಗಿ ಅಸೆಸ್ ಮಾಡ್ತಾರೆ. ಈ ಬೆಳೆಯಲ್ಲಿ ಯಾವ ಒಂದು ತಾಂತ್ರಿಕತೆಗಳನ್ನು ಅಥವಾ ಉತ್ಪಾದನೆಯಲ್ಲಿ ಏನು ಸಮಸ್ಯೆ ಇದೆ, ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿ ಬರ್ತಾ ಇಲ್ಲ ಅಂದರೆ ಅಲ್ಲಿ ಏನು ತಳಿನ ಅಳವಡಿಸ್ ಮಾಡ್ಕೊಂಡಿಲ್ವಾ ಅಥವಾ ಹೊಸ ತಾಂತ್ರಿಕತೆಗಳನ್ನು ಸರಿಯಾಗಿ ಅಳವಡಿಸ್ಕೊಂಡಿಲ್ವಾ ಅಂತೇಳಿ ಅಲ್ಲಿ ಅವರು ಅಸೆಸ್ ಮಾಡಿ ಆ ಒಂದು ಪ್ರದೇಶಕ್ಕೆ ಹೋಗಿ ಆ ರೈತರ ಜಮೀನಿನಲ್ಲಿ ಅವರು ಅಸೆಸ್ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾಗ್ತಾ ಇದೆ. ಮತ್ತು ಈಗ ಅದನ್ನು ನಾವು ಆನ್ಲೈನಲ್ಲೂ ಮಾಡ್ತಾ ಇದ್ದೀವಿ. ಈ ಕೋವಿಡ್ ಶುರುವಾದ ಮೇಲೆ ಯಾಕೆಂದರೆ ರೈತರು ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲೂ ಸಹ ಮಾಡ್ತಾ ಇದ್ದೀವಿ. ಮುಂಚೆ ಅದನ್ನು ಆಫ್ಲೈನಲ್ಲಿ ನಮ್ಮ ಕಾಲೇಜ್ನಲ್ಲೇ ಮಾಡ್ತಾಯಿದ್ದು, ಈಗ ಅದನ್ನು ಆನ್ಲೈನಲ್ಲೂ ಸಹ ಮಾಡ್ತಾ ಇದ್ದೀವಿ. ಅವರಿಗೆ ನೀಡ್ ಬೇಸ್ಡ್ ಆ ಒಂದು ಭಾಗಕ್ಕೆ ಆ ಒಂದು ಬೆಳೆಗೆ ಏನು ಸಮಸ್ಯೆ ಇದೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ಮಾಡ್ತಕ್ಕಂಥದ್ದು ಅದನ್ನು ನಾವು ಮಾಡ್ತಾ ಇದ್ದೀವಿ. ಎರಡನೇದು ಕೆಲವೊಂದು ಹೊಸ ತಾಂತ್ರಿಕತೆಗಳಾದರೆ ಅದನ್ನು ಅಲ್ಲೇ ಹೋಗಿ ಅವರ ರೈತರ ಜಮೀನಿನಲ್ಲಿ ನಾವು ಅದನ್ನು ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆ ಮಾಡ್ತಕ್ಕಂಥದ್ದು. ಯಾವುದೋ ಒಂದು ಹೊಸ ತಳಿ ಬಂದಿದೆ ಅಥವಾ ಹೊಸ ಒಂದು ತಾಂತ್ರಿಕತೆ ನಮ್ಮ ವಿಶ್ವವಿದ್ಯಾಲಯದಿಂದ ಅಥವಾ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಒಂದು ಹೊಸ ತಳಿ ಅಥವಾ ಇದೇನಾದ್ರು ಬಂದು ನಮ್ಮಲ್ಲಿ ಅಕ್ಸೆಪ್ಟ್ ಆಗಿದೆ ಅಂದರೆ, ಯೂನಿವರ್ಸಿಟಿಯಿಂದ ಅಕ್ಸೆಪ್ಟ್ ಆಗಿದೆ ಅಂದರೆ, ಅಂತಹ ತಳಿಗಳನ್ನು ಅಂತಹ ತಾಂತ್ರಿಕತೆಗಳನ್ನು ನಾವು ರೈತರ ಜಮೀನಿನಲ್ಲೇ ಅದನ್ನು ನಾವು ಪ್ರಾತ್ಯಕ್ಷತೆಯನ್ನು ನಾವು ತಗೊಳ್ತಾ ಇದ್ದೀವಿ. ಆ ಒಂದು ಬೆಳೆನ ಎಲ್ಲಿ ಬೆಳೀತೆ, ಯಾವುದೋ ಒಂದು ತರಕಾರಿ ಬೆಳೆ, ಆ ಬೆಳೆನ ಯಾವ ಭಾಗದಲ್ಲಿ ಜಾಸ್ತಿ ಬೆಳೀತಾರೋ ಅಂಥ ಭಾಗದಲ್ಲೇ ಹೋಗಿ ನಾವು ಪ್ರಾತ್ಯಕ್ಷತೆಯನ್ನು ನಾವು ತಗೊಳ್ತಾ ಇದ್ದೀವಿ. ಯಾಕೆಂದರೆ ಹೆಚ್ಚಿನ ರೈತರಿಗೆ ಆ ಒಂದು ತಳಿ ಅಥವಾ ಆ ಒಂದು ತಾಂತ್ರಿಕತೆ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕೆ ನಾವು ಅಂಥ ಭಾಗದಲ್ಲಿ ನಾವು ಆ ಒಂದು ಪ್ರಾತ್ಯಕ್ಷಿಕೆಗಳನ್ನು ನಾವು ತಗೊಳ್ತಾ ಇದ್ದೀವಿ. ಇದು ರೈತರು ಕೂಡ ಸಾಕಷ್ಟು ಅದನ್ನು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ, ಎಲ್ಲ ಭಾಗದ ರೈತರುಗಳು ಇದು ಮಾಡ್ತಾ ಇದ್ದಾರೆ. ಇನ್ನು ಇದನ್ನು ತರಬೇತಿ ಜೊತೆಗೆ ರೈತರು ಈಗ ತುಂಬ ಈಗ ಯಾವುದೋ ಅಂಥ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಯಾವುದೋ ಒಂದು ತೆಂಗಿರ್ಬೋದು ಅಥವಾ ಯಾವುದೋ ಒಂದು ಇದರಲ್ಲಿ ಈಗ ಸಾಕಷ್ಟು ರೋಗಗಳು ಕಾಣಿಸ್ತಾ ಇದ್ದಾವೆ. ಈಗ ವೈಟ್ ಫ್ಲೈಸ್ ಇರ್ಬೋದು, ಬ್ಲ್ಯಾಕ್ ಹೆಡ್ಡೆಡ್ ಕ್ಯಾಟರ್ಪಿಲ್ಲರ್ ಇರ್ಬೋದು, ರೆಡ್ ಪಾಮ್ ವಿಲ್ ಇರ್ಬೋದು, ಈಗ ತೆಂಗಿನಲ್ಲಿ ಇವೆಲ್ಲ ಈ ಸುತ್ತಮುತ್ತ ನಾವು ನೋಡ್ತಾ ಇದ್ದೀವಿ. ಆ ಥರದವಿದ್ದಾಗ ಅದನ್ನು ಕೆಲವು ಸತಿ ಗಮನಿಸಿರೋದಿಲ್ಲ ರೈತರು. ನಾವು ಯಾಕೆಂದರೆ ನಾನಿಲ್ಲಿ ಹುಣಸೂರು ಹತ್ರ ಒಂದು ಸತಿ ಹೋಗಿ ನೋಡಿದಾಗ ರೀಟ್ ಪಾಮ್ ಇಲ್ಲಿ ಎಷ್ಟು ಮಟ್ಟಿಗೆ ನಾವು ಒಂದು ಎರಡು ಸಾಮಾನಿಗೆ ನೋಡ್ತಾ ಇರ್ತೀವಿ, ಜೇನುಗೂಡು ಥರ ಇತ್ತು ಅಷ್ಟು ಮಟ್ಟಿಗೆ ಅದು. ಯಾಕೆಂದರೆ ಅದು ಮರ ಬಿದ್ದೋಗಿದೆ, ಅದರಲ್ಲಿ ಎಲ್ಲ ಒಳಗಡೆ ಇದು ಮಾಡ್ಕೊಂಡಿದ್ದಾವೆ. ಆ ಥರದವನ್ನ ಆಗಿ ಬಿಟ್ಟಾಗ ಅವು ಮತ್ತೆ ಬೇರೆ ಕಡೆಗೆ ಹಬ್ತಾ ಇರ್ತವೆ, ಅದನ್ನು ಸುಟ್ಟಾಕಬೇಕು. ಆವಾಗ ಅದು ಬೇರೆ ಇದಕ್ಕೆ ಹೋಗೋದನ್ನು ನಾವು ತಡೆಗಟ್ಟಬೋದು. ಈ ಥರದವು ಕೆಲವೊಂದು ತಾಂತ್ರಿಕತೆನ ಈಗ ಹುಳುಗಳನ್ನು ಬೇರೆ ಕಡೆಗೆ ಅವು ಹರಡದಂತೆ, ರೋಗ ಹರಡದಂತೆ ಕೆಲವೊಂದು ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಭಾಗದಲ್ಲಿ ತುಂಬ ಈಗ ತೋಟಗಾರಿಕೆ ಇಲಾಖೆಯವರು ನಮಗೆ ಮಾಹಿತಿ ಕೊಡ್ತಾರೆ, ಇಂಥ ಭಾಗದಲ್ಲಿ ಯಾವುದೋ ಒಂದು ರೋಗ ಮತ್ತು ಕೀಟ ಜಾಸ್ತಿ ಆಗ್ತಾ ಇದೆ, ಅಲ್ಲಿ ನಿಮ್ಮ ವಿಜ್ಞಾನಿಗಳನ್ನು ಕಳಿಸಿ ಅದಕ್ಕೊಂದು ಸೂಕ್ತ ಮಾರ್ಗದರ್ಶನ ಕೊಡಿ ಅಂತೇಳಿ. ಅಂಥ ಟೈಮ್ನಲ್ಲಿ ನಾವು ನಮ್ಮ ವಿಜ್ಞಾನಿಗಳನ್ನು ಆ ಒಂದು ಸ್ಥಳಕ್ಕೆ ಕಳಿಸಿ ಪರಿಶೀಲಿಸಿ ಅದಕ್ಕೆ ಏನು ಹತೋಟಿ ಕ್ರಮ ತಗೋಬಹುದು ಅಥವಾ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ರೈತರಿಗೆ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ಕಾಲೇಜಿನಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಈಗ ಇದುವರೆಗೂ ಆನ್ಲೈನಲ್ಲಿ ಮಾಡ್ತಾ ಇದ್ದು, ಈಗ ಆಫ್ಲೈನಲ್ಲಿ ಕೋವಿಡ್ ನಿಂತ ನಂತರ ಮೊದಲನೇ ರೀತಿಯಲ್ಲೇ ಇಲ್ಲೇ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಅಥವಾ ಯಾವುದೋ ರೈತರು ಈಗ ನಮ್ಮ ಭಾಗದಲ್ಲಿ ನಮಗೆ ಇಲ್ಲೇ ಬಂದು ನೀವು ಪ್ರಾತ್ಯಕ್ಷತೆ ಮಾಡಿ ಒಂದು 25-30 ಜನ ಕನಿಷ್ಠ ಅಷ್ಟು ರೈತರು ನಮ್ಮ ಭಾಗದಲ್ಲಿ ಇಂಥ ತುಂಬ ಸಮಸ್ಯೆ ಇದೆ, ಅದಕ್ಕೆ ನಾವೇ ಇಲ್ಲಿ ಜಾಗ ಕೊಡ್ತೀವಿ, ನಾವೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ನಿಮ್ಮ ವಿಜ್ಞಾನಿಗಳು ಬಂದು ನಮಗೆ ತರಬೇತಿಯನ್ನು ಅಥವಾ ಪ್ರಾತ್ಯಕ್ಷತೆಯನ್ನು ಮಾಡಿಸಿ ಅಂದರೆ ಅದಕ್ಕೆ ನಾವು ಖಂಡಿತ ನಮ್ಮ ಕಾಲೇಜಿನಿಂದ ನಮ್ಮ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳನ್ನು ಕಳಿಸಿ, ನಮ್ಮ ಪ್ರೊಫೆಸರ್ಗಳನ್ನ ಕಳಿಸಿ, ಅವರಿಗೆ ಬೇಕಾದಂಥ ತರಬೇತಿ ಪ್ರಾತ್ಯಕ್ಷತೆಯೂ ಸಹ ನಾವು ಅವರ ಒಂದು ಬೇಡಿಕೆಗೆ ಅನುಗುಣವಾಗಿ ಖಂಡಿತ ಅದನ್ನು ಸಹ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತೀವಿ ಅದನ್ನು. ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ನಿಮ್ಮ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ಪ್ಲಾಂಟೇಷನ್ ಕ್ರಾಪ್ಸ್ ಬಗ್ಗೆ ತಮಗೆ ವಿಶೇಷವಾದ ಆಸಕ್ತಿ ಜೊತೆಗೆ ಪರಿಶ್ರಮನೂ ತಮ್ಮ ಸೇವಾವಧಿಯಲ್ಲಿ ಆಗಿದೆ. ಇದಕ್ಕೆ ಇದರ ಒಂದು ಕ್ಷೇತ್ರ ವಿಸ್ತರಣೆಗೆ ಅಥವಾ ಈ ರೀತಿಯ ಒಂದು ಬೆಳೆಗಳನ್ನು ಹೆಚ್ಚಾಗಿ ಇಲ್ಲಿಗೆ ಪರಿಚಯಿಸೋದಕ್ಕೆ ಹೊಸ ಹೊಸ ತಳಿಗಳಾಗ್ಬೋದು, ಹೊಸ ಹೊಸ ಉತ್ಪನ್ನಗಳಾಗ್ಬೋದು, ಏನಾದ್ರು ವಿಶೇಷವಾಗಿ ಪ್ರಯತ್ನ ಮಾಡಿದ್ದೀರಾ ಹೀಗೆ? ಖಂಡಿತವಾಗೂ. ಆದರೆ ಏಕೆಂದರೆ ನನ್ನ ಒಂದು ಸ್ಪೆಷಲೈಸೇಷನ್ ಪ್ಲ್ಯಾಂಟೇಷನ್ ಕ್ರಾಪ್ಸ್ ಆಗಿರೋದ್ರಿಂದ, ಪಿ ಎಸ್ ಎಂ ಎ ಪ್ಲ್ಯಾಂಟೇಷನ್ ಸ್ಪೈಸಿಸ್ ಮೆಡಿಸಿನ್ ಆ್ಯಂಡ್ ಆರೋಮೆಟಿಕ್ ಅಂತ ಹೇಳ್ಬಿಟ್ಟು ನಂದು ಇದಾಗಿರೋದ್ರಿಂದ, ನಾವು ಈಗ ಗೋಡಂಬಿ ಮೇಲೆ ನಾನು ಸಂಶೋಧನೆ ಮಾಡಿ ಅದರ ಮೇಲೆ ಸಾಕಷ್ಟು ವರ್ಷ ವರ್ಕ್ ಮಾಡಿದ್ದೀನಿ. ಮತ್ತು ನಾವು ಟೀಚಿಂಗಲ್ಲಿದ್ದರಿಂದ ತೆಂಗು ಅಡಿಕೆ ಈ ಬೆಳೆಗಳಲ್ಲಿ ಸಾಕಷ್ಟು ನಾನು ಸಹ ಕೆಲಸವನ್ನು ಮಾಡಿದ್ದೀನಿ. ಈಗ ಗೋಡಂಬಿ ಅಂದರೆ ಒಣ ಪ್ರದೇಶದಲ್ಲಾದರೆ ನಾವು ಗೋಡಂಬಿನ, ಯಾಕೆಂದರೆ ಅದು ಒಂದು ಒಳ್ಳೆ ಯಾವುದೇ ರೀತಿಯಾದಂಥ ಹೆಚ್ಚು ಫಲವತ್ತ ಇಲ್ಲದೆ ಇರತಕ್ಕಂಥ, ಹೆಚ್ಚು ಕೇರ್ ಇಲ್ಲದೇ ಬೆಳೀತಕ್ಕಂಥ ಒಂದು ಬೆಳೆ ಅಂತ ಹೇಳ್ಬೋದು. ಈ ಒಂದು ಈಗ ನಮ್ಮಲ್ಲಿ ಗುಂಡ್ಲುಪೇಟೆ ಅಥವಾ ಇನ್ನೆಲ್ಲಿ ನೀರಿನ ಒಣ ಬೇಸಾಯ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ಗೆ ತುಂಬ ಸೂಕ್ತವಾದಂಥ ಬೆಳೆ, ಹೆಚ್ಚಿನ ಒಂದು ಪೋಷಣೆ ಏನು ಬೇಡಿಲ್ಲ ಅದು. ಹಾಂ, ಬೇಡದಿಲ್ಲ ಅಂದರೆ ಪೋಷಣೆ ಕೊಟ್ಟಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಆದರೂ ಸಹ ಪೋಷಣೆ ಇಲ್ಲದಿದ್ರೂ ಸಹ ಒಂದು ಮಿನಿಮಮ್ ಇದರಲ್ಲಿ ಕನಿಷ್ಠ ಪೋಷಣೆಯಲ್ಲಿ ಆ ಒಂದು ಬೆಳೆನ ಬೆಳಿಬೋದು. ಹೆಚ್ಚಿನ ಆದಾಯವನ್ನು ಸಹ ನಾವು ಆ ಒಂದು ಗೋಡಂಬಿನಲ್ಲಿ ನಾವು ಮಾಡ್ಬೋದು. ಅದನ್ನು ಗೋಡಂಬಿ ಬಗ್ಗೆ ಮಾತಾಡಬೇಕು ಅಂದರೆ ಅದನ್ನೇ ಒಂದು ಕಾರ್ಯಕ್ರಮ ಮಾಡಬೇಕಾಗ್ತದೆ. ಅದರಲ್ಲಿ ಸಾಕಷ್ಟು ಈ ಒಂದು ಪ್ರದೇಶಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನು ನಮ್ಮ ರೈತರಿಗೆ, ಹಾಂ, ಅದರಲ್ಲಿ ಖಂಡಿತವಾಗೂ ಗೋಡಂಬಿ ಬಗ್ಗೆ ಅದರಲ್ಲಿ ಏನೆಲ್ಲ ಅವಕಾಶಗಳಿದ್ದಾವೆ ಅದರಲ್ಲಿ ಗೋಡಂಬಿನಲ್ಲಿ, ಏಕೆಂದರೆ ನಮ್ಮಲ್ಲಿ ಈಗ ಏನು ಉತ್ಪಾದನೆ ಆಗ್ತಾ ಇದೆ, ನಮ್ಮ ಪ್ರೋಸಿಂಗ್ ನಮ್ಮಲ್ಲಿ ಇರ್ತಕ್ಕಂಥ ಇಂಡಿಯಾದಲ್ಲಿರ್ತಕ್ಕಂಥದ್ದು 20 ಲಕ್ಷ ಮೆಟ್ರಿಕ್ ಟನ್ನನ್ನು ಪ್ರೋಸೆಸ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಇರ ಅಷ್ಟು ಕೆಪಾಸಿಟಿ ನಮ್ಮಲ್ಲಿ ಇಂಡಿಯಾದಲ್ಲಿದೆ. ಆದರೆ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರೋದು ಬರೀ 8 ಲಕ್ಷ ಮೆಟ್ರಿಕ್ ಟನ್ನು. ನಮ್ಮದು 2.5 ಪಟ್ಟಷ್ಟು ಜಾಸ್ತಿಯ ಪ್ರೋಸೆಸಿಂಗ್ ಕೆಪಾಸಿಟಿ ನಮ್ಮ ಇಂಡಿಯಾದಲ್ಲಿದೆ. ಆದರೆ ಉತ್ಪಾದನೆ ಆಗದೇ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಬೇರೆ ದೇಶಗಳಿಂದ ಬೀಜಗಳನ್ನು, ರಾ ಬೀಜಗಳನ್ನು ತರಿಸಿ ಇಲ್ಲಿ ಅದನ್ನು ಪ್ರೋಸೆಸ್ ಮಾಡಿ ಮತ್ತೆ ಬೀಜವನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಈಗ ಇದುವರೆಗೂ ಏನಾಗ್ತಿತ್ತು ಅಂದರೆ ಬೇರೆ ಕಂಟ್ರಿನಲ್ಲಿ ಎಲ್ಲೂ ಪ್ರೋಸೆಸಿಂಗ್ ಫ್ಯಾಕ್ಟ್ರೀಸ್ ಇರಲಿಲ್ಲ. ಈಗ ಆ ವಿಯೆಟ್ನಾಂ ಆಗಿರ್ಬೋದು ಬೇರೆ, ಈಗ ಅವರು ಕೂಡ ಪ್ರೋಸೆಸಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ನಾವು ಈ ಒಂದು ಎಷ್ಟು ಸುಮಾರು 100,000 ಜನ ಈ ಒಂದು ಇದರಲ್ಲಿ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಉತ್ಪಾದನೆನ ಜಾಸ್ತಿ ಮಾಡಲಿಕ್ಕೆ ಮತ್ತು ಇವತ್ತಿನ ಏನು ವಾತಾವರಣದ ವೈಪರೀತ್ಯ ಇದೆಲ್ಲ ಇರೋದ್ರಿಂದ ಸಾಕಷ್ಟು ಮಳೆ ಆಗದೇ ಇರ್ಬೋದು ಅಥವಾ ಅಕಾಲಿಕವಾದಂಥ ಮಳೆ ಇರ್ಬೋದು ಮತ್ತು ಬರಡ್ ಭೂಮಿ ಡ್ರೈಲ್ಯಾಂಡ್ ಇರ್ಬೋದು, ಇಂಥ ಒಂದು ಎಲ್ಲ ಪ್ರದೇಶಕ್ಕೂ ಸಹ ಸೂಕ್ತವಾಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಬೇಡಿಕೆ ಇರತಕ್ಕಂಥದ್ದು ಮತ್ತು ಇದರಲ್ಲೂ ಸಹ ಮಾರ್ಕೆಟಿಂಗಲ್ಲೂ ಸಹ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಗೋಡಂಬಿ ಬೆಳೆದಾಗ. ಯಾಕೆಂದರೆ ನಾವು ಅದನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ಒಣಗಿಸಿ 6 ತಿಂಗಳಿಟ್ಟರೂ ಏನು ತೊಂದರೆ ಇಲ್ಲ. ಸ್ವಲ್ಪ ಏನಾದರೂ ಮಾರ್ಕೆಟ್ ಸ್ವಲ್ಪ ವೇರಿಯೇಷನ್ ಆಯಿತು ಅಂದರೆ ಇಟ್ಕೊಂಡು ಆಮೇಲೆ ಸಹ ಮಾರಾಟ ಮಾಡ್ಬೋದು. ಆ ರೀತಿ ಅದರಲ್ಲಿ ಗೋಡಂಬಿನಲ್ಲಿ ಸಾಕಷ್ಟು ಫಲವತ್ತಾದ ಮಣ್ಣು ಆದರೂ ಸರಿ, ಫಲವತ್ತಾಗದೇ ಇರೋ ಮಣ್ಣಿನಲ್ಲಿ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ನಲ್ಲೂ ಮಿನಿಮಮ್ ಕೇರ್ನಲ್ಲಿ ಈ ಒಂದು ಎಲ್ಲಿ ಸಾಧ್ಯವೋ ನೀರಾವರಿ ಇಲ್ಲ ಅಂಥ ಪ್ರದೇಶಗಳಲ್ಲಿ ನಾವು ಈ ಗೋಡಂಬಿನ ನಾವು ಉತ್ತೇಜನ ಮಾಡಿ ಅದನ್ನು ಬೆಳೆಸಿ ಆದಾಯವನ್ನು ನಾವು ಪಡಿಬೋದು. ಇನ್ನು ತೆಂಗು ಬಂದರೆ ತೆಂಗಿನಲ್ಲಿ ಈಗ ಈ ಸುತ್ತಮುತ್ತ ಈಗೆಲ್ಲ ಬೆಳೀತಾ ಇದ್ದಾರೆ, ಈ ಒಂದು ಮೈಸೂರು ಜಿಲ್ಲೆನಲ್ಲಿ ಆಗಿರ್ಬೋದು, ಚಾಮರಾಜನಗರ ಇಲ್ಲಿ. ಯಾಕೆಂದರೆ ಇತ್ತೀಚಿನ ಈಗ ಜಸ್ಟ್ 6 ತಿಂಗಳಾಯ್ತು ಅಷ್ಟೇ ನಾನು ಇಲ್ಲಿ ಮೈಸೂರಿಗೆ ಬಂದು, ನಾನು ಕೆಲವೊಂದು ವಿಸಿಟ್ ಹೋಗಿ ನೋಡಿದಾಗ ಕೆಲವೊಂದು ಏನಿದೆ, ರುಗೋಸ್ ವೈಟ್ ಫ್ಲೈಸ್ ಪ್ರಾಬ್ಲಮ್ ಇದೆ, ಬ್ಲ್ಯಾಕ್ ಹೆಡ್ಡೆಡ್ ಕ್ಯಾಟರ್ಪಿಲ್ಲರ್ ಪ್ರಾಬ್ಲಮ್ ಇದೆ, ರೆಡ್ ಪಾಮ್ ವಿಲ್ ಪ್ರಾಬ್ಲಮ್ ಇದೆ, ಇವೆಲ್ಲ ಕೆಲವೊಂದು ಇದೆ ಸಮಸ್ಯೆಗಳು ಇದ್ದಾವೆ. ಮತ್ತು ಕೆಲವೊಂದು ನಿರ್ವಹಣೆಯನ್ನು ನಮ್ಮ ರೈತ ಬಾಂಧವರು ನಿರ್ವಹಣೆ ಮಾಡದೇ ಇರೋದ್ರಿಂದ ಕೆಲವೊಂದು ಸಾಕಷ್ಟು ಈವನ್ ರೋಗಗಳಲ್ಲೂ ಸಹ ನಾನು ನೋಡಿದ್ದೀನಿ. ಅಣಬೆ ರೋಗ ಇರ್ಬೋದು ಅಥವಾ ಬ್ಲೀಡಿಂಗ್ ಇದಿರ್ಬೋದು, ಆ ರೋಗಗಳನ್ನು ಇವೆಲ್ಲ ಸರಿಯಾದ ನಿರ್ವಹಣೆ, ಅದಕ್ಕೆ ಅಗತ್ಯಕ್ಕೆ ತಕ್ಕಂಥ ಒಂದು ಏನು ಪೋಷಕಾಂಶಗಳನ್ನು ಕೊಡ್ತಕ್ಕಂಥದ್ದು, ಈ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆನ ಸರಿಯಾದ ಸಮಯಕ್ಕೆ ಮಾಡ್ದೇ ಇರ್ತಕ್ಕಂಥದ್ರಿಂದ ಇವು ಜಾಸ್ತಿ ಉಲ್ಬಣ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಎಸ್ಪೆಷಲಿ ಈ ಥರದ್ದು ಈಗ ವೈಟ್ ಫ್ಲೈಸು ಅದು ಹೊಸ್ದಾಗಿ ಬಂದಿದ್ದು ಅದು ಎಲ್ಲ ಕಡೆಯೂ ಆಗ್ತಾ ಇದೆ, ಅದು ಅದರಿಂದ ಸ್ಪ್ರೆಡ್ ಆಗ್ತಾ ಇದೆ. ಅದರಿಂದ ಅಷ್ಟೊಂದು ಇಳುವರಿಗೆ ಏನಂತ ಏನು ಡ್ಯಾಮೇಜ್ ಆಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ, ಮುಂದಕ್ಕೆ ಅದು ಮತ್ತೆ ಅದನ್ನು ಹತೋಟಿ ಮಾಡಲಿಕ್ಕೂ ಸಾಕಷ್ಟು ಅದು ಸಂಶೋಧನೆ ಆಗಿ ಈಗಾಗಲೇ ಅದನ್ನು ತಾಂತ್ರಿಕತೆಯನ್ನು ನಾವು ಶಿಫಾರಸು ಮಾಡೋ ಹಂತದಲ್ಲಿದ್ದೀವಿ. ಅದು ಯಾಕೆಂದರೆ ಇದೊಂದೇ ಬೆಳೆ ಅಲ್ಲ, ಬೇರೆ ಬೆಳೆಗಳಲ್ಲೂ ಸಹ ಅದು ಕಂಡು ಬರ್ತಾ ಇರೋದ್ರಿಂದ, ಮತ್ತು ಇಳುವರಿಗೆ ತೆಂಗಿನಲ್ಲಿ ಅಷ್ಟೊಂದು ಡ್ಯಾಮೇಜ್ ಆಗದೆ ಇರೋದ್ರಿಂದ ಅದನ್ನು ನಿರ್ವಹಣೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ಇಂಥ ಏನು ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಗಳನ್ನು ನೇರವಾಗಿ ಅಥವಾ ಬಂದು ನಮ್ಮಲ್ಲಿ ನಮ್ಮ ವಿಜ್ಞಾನಿಗಳ ಹತ್ರ ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ತಗೊಂಡೋಗ್ಬೋದು. ಅಥವಾ ಜಾಸ್ತಿ ಜನ ನಮ್ಮಲ್ಲಿ ಈ ಒಂದು ಪ್ರದೇಶದಲ್ಲಿ ನಾವೊಂದು 100 ಜನ ಬೆಳೀತಾ ಇದ್ದೀವಿ, ನಮಗೆ ಇಲ್ಲಿಗೆ ಬಂದು ನಮಗೆ ಸೂಕ್ತವಾದಂಥ ಒಂದು ಮಾರ್ಗದರ್ಶನ ಅಥವಾ ಒಂದು ಪ್ರಾತ್ಯಕ್ಷತೆನ, ಯಾವುದೋ ಒಂದು ಕೀಟ ಅಥವಾ ರೋಗವನ್ನು ನಾವು ಹತೋಟಿ ಮಾಡೋದಕ್ಕೆ ಯಾವ ರೀತಿ ಪ್ರಾತ್ಯಕ್ಷತೆ ಮಾಡಬೇಕು ಅಂತ ರೈತ ಬಂದವರು ಕೇಳ್ಕೊಂಡ್ರೆ, ಅವ್ರಿಗೆ ಅಲ್ಲಿ ಒಂದು ಏನು ಬೇಕೋ ಅದಕ್ಕೆ ಒಂದು ವ್ಯವಸ್ಥೆನ ಮಾಡಿಕೊಟ್ರೆ, ಖಂಡಿತ ಹೋಗಿ ನಾವು ಅವರ ಊರಿನಲ್ಲಿ ಅವರೆಲ್ಲಿ ಇದು ಮಾಡ್ತಾರೋ ಅಲ್ಲಿ ಖಂಡಿತ ನಾವು ಹೋಗಿ ಆ ಒಂದು ತರಬೇತಿಯನ್ನು ಅಥವಾ ಪ್ರಾತ್ಯಕ್ಷತೆಯನ್ನು ಮಾಡಲಿಕ್ಕೆ ನಮ್ಮ ಕಾಲೇಜಿನಿಂದ ನಾವು ಸಿದ್ಧರಾಗಿದ್ದೀವಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಮಾತಾಡ್ತಾ ಹೇಳಿದ್ರಿ, ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸುವಂತಹ ಸಾಕಷ್ಟು ತಳಿ ಪ್ರಕಾರಗಳನ್ನು ಪರೀಕ್ಷೆಗೆ ಒಳಪಡಿಸಿ ಈ ಒಂದು ಕ್ಷೇತ್ರಕ್ಕೆ ಅದು ಸೂಕ್ತವಾಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಪರೀಕ್ಷೆ ಮಾಡಿ ಈ ರೀತಿ ಸಾಕಷ್ಟು ಹಂತಗಳಲ್ಲಿ ಬೇಕಾದಂತಹ ಒಂದು ಪರೀಕ್ಷೆಗಳನ್ನು ನಡೆಸಿ ಆ ನಂತರ ತಳಿಗಳನ್ನು ನೀವು ಪರಿಚಯಿಸ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಹೊಸ ಹೊಸ ತಳಿಗಳು ಬರ್ತಾ ಇವೆ, ಹೊಸ ಹೊಸ ಉತ್ಪನ್ನಗಳು ಅಂತಲೇ ನಾವು ಹೇಳ್ಬೋದು. ಬಹುಶಃ ಈ ಕ್ಷೇತ್ರಕ್ಕೆ ಹೊಸದು ಅನ್ನುವಂತಹ ಉತ್ಪನ್ನಗಳನ್ನು ಸಹ ಈ ತೋಟಗಾರಿಕೆ ಬೆಳೆಗಳ ಒಂದು ಸಾಲಿಗೆ ಅವೆಲ್ಲ ಸೇರ್ಪಡೆ ಆಗ್ತಾ ಇವೆ. ಆ ಒಂದು ಅಂಶವನ್ನು ನಾವು ಸಹ ಗಮನಿಸಿದ್ದೀವಿ. ಇದರಲ್ಲಿ ಈ ನೀವೇ ಹೇಳಿದ ಹಾಗೆ ಈ ಸಾಂಬಾರ ಪದಾರ್ಥಗಳಾದ ಜೊತೆಗೆ ಈ ಔಷಧೀಯ ಹಾಗೂ ಸುಗಂಧಯುಕ್ತ ಸಸ್ಯಗಳ ಕೃಷಿಗೂ ಸಹ ಒತ್ತುಕೊಳ್ಳಾಗ್ತಾ ಇದೆ. ವಿಶೇಷವಾಗಿ ಏನಾದರೂ ಪ್ರಯತ್ನಗಳು ನಡೀತಾ ಇದೆಯಾ? ಆಮೇಲೆ ನೀವೊಂದು ಸಸ್ಯಪಾಲನಾ ಕ್ಷೇತ್ರವನ್ನು ಸಹ ನಿರ್ವಹಣೆ ಮಾಡ್ತಾ ಇದ್ದೀರಿ, ಅವುಗಳಿಂದ ಎಷ್ಟು ಮಟ್ಟಿಗೆ ಈ ಸ್ಥಳೀಯ ಬೆಳೆಗಾರರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಿದೆ? ತಾವು ಈಗ IAHR ಹೇಳಿದ್ರಿ, IAHR ಅಂದರೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿ ಆದಂಥ ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ವರ್ಷಕ್ಕೆ 2 ಕಾರ್ಯಾಗಾರ ಆಗುತ್ತೆ. ಆ ಕಾರ್ಯಾಗಾರದಲ್ಲಿ ಅವರು ಬಂದು ಮಂಡನೆ ಮಾಡಬೇಕು, ನಾವು ಇಂಥ ಇದನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಆ ಮಂಡನೆ ಮಾಡಿ ನಮ್ಮ ಒಂದು ಆ ಕಾರ್ಯಾಗಾರದಲ್ಲಿ ಅದನ್ನು ಅವರ ಒಂದು ಪರ್ಫಾರ್ಮೆನ್ಸ್ ಎಲ್ಲ ನಮ್ಮಲ್ಲಿ ಆ ಒಂದು ಮಂಡನೆ ಮಾಡಿದಾಗ ಅದು ಚೆನ್ನಾಗಿ ಬರ್ತದೆ ಅಂದಾಗ ನಮ್ಮಲ್ಲಿ ಅದನ್ನು ಅಕ್ಸೆಪ್ಟ್ ಆದಮೇಲೆ ಅವರು ನಮ್ಮ ಒಂದು ವಿಶ್ವವಿದ್ಯಾಲಯದ ಯಾವುದು ರಿಸರ್ಚ್ ಸ್ಟೇಷನ್ ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಅದನ್ನು ಕೊಡ್ತೀವಿ. ಇಲ್ಲಿ ನಮ್ಮಲ್ಲಿ ಸಂಶೋಧನೆ ಮಾಡ್ತೀವಿ ಅವ್ರು ರಿಲೀಸ್ ಆದಮೇಲೆ, ನಮ್ಮಲ್ಲಿ ಅದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿ ಬಂದುತ್ತೆ ಅನ್ನೋದಾದಮೇಲೆ ಮತ್ತೆ ಅದನ್ನು 2 ನಮ್ಮಲ್ಲಿ ಸಂಶೋಧನೆ ಆಗುತ್ತೆ. ಅದಾದ ನಂತರ ನಾವು ಮತ್ತೆ ರೈತರು ಕೊಡ್ತೀವಿ ಅವನ್ನು ರೈತರ ಜಮೀನಲ್ಲಿ, ನಂತರ ಅದನ್ನು ನಾವು ಬಿಡುಗಡೆ ಮಾಡೋದು ರೈತರಿಗೆ ರೈತರ ಜಮೀನಲ್ಲೂ ಅದು ಚೆನ್ನಾಗಿ ಬರಬೇಕು, ನಮ್ಮ ಸಂಶೋಧನಾ ಕೇಂದ್ರಗಳಲ್ಲೂ ಚೆನ್ನಾಗಿ ಬರಬೇಕು. ಅದು ಯಾವ ಪ್ರದೇಶದಲ್ಲಿ ಚೆನ್ನಾಗಿ ಬರ್ತದೋ ಅಂಥ ಪ್ರದೇಶಕ್ಕೆ ಮಾತ್ರ ಆ ಒಂದು ತಳಿನ ಅವರು ತೋಟಗಾರಿಕಾ IAHR ಸಹ ಈ ಒಂದು ಏನು ರಿಸಲ್ಟ್ಸ್ ಬರ್ತದೆ ಫಲಿತಾಂಶದ ಮೇಲೆ ಅವರು ಸಹ ಆ ಒಂದು ತಳಿನ ಬಿಡುಗಡೆ ಆಮೇಲೆ ನಮ್ಮ ಒಂದು ಫಲಿತಾಂಶದ ಮೇಲೇ ಅವರು ಬಿಡುಗಡೆ ಮಾಡ್ತಾರೆ ಆ ಒಂದು ಪ್ರದೇಶಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಬಿಡುಗಡೆ ಆದಂಥ ತಳಿಗಳನ್ನು ನಾವು ರೈತ ಬಾಂಧವರಿಗೆ ನಾವು ಅದನ್ನು ಶಿಫಾರಸು ಮಾಡ್ತೀವಿ ನಮ್ಮ ಸಂಶೋಧನಾ ಕೇಂದ್ರದಿಂದ. ಮತ್ತು ನಾವು IAHR ಭಾರತೀಯ ವಿಜ್ಞಾನಿಗಳು ಇಬ್ಬರೂ ಸೇರಿ ಅವ್ರದ್ದೇ ತಳಿ ಆದರೂ ಸಹ ಈ ಒಂದು ಪ್ರದೇಶಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನಾವು ರೈತರ ಜಮೀನಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಿಗದಿ ಇದು ಮಾಡ್ಕೊಂಡ್ಮೇಲೆ ಆ ಒಂದು ಫಲಿತಾಂಶವನ್ನು ನೋಡಿ ಚೆನ್ನಾಗಿ ಬರುತ್ತೆ ಅಂತೇಳಿ ಗೊತ್ತಾದ ಮೇಲೆ ನಾವು ಅದನ್ನು ತಳಿನ ನಾವು ಬಿಡುಗಡೆ ಅಂದರೆ ಆ ಒಂದು ಪ್ರದೇಶಕ್ಕೆ ನಾವು ಶಿಫಾರಸು ಮಾಡೋದು. ಹಾಗೆಯೇ ಈ ಔಷಧಯುಕ್ತ ಹಾಗೆಯೇ ಸುಗಂಧ ಇದು ಹೇಳಿದ್ರಿ ನರ್ಸರಿ ಒಂದು ಹೇಳಿದ್ರಿ ನಮ್ಮಲ್ಲಿ ಈಗ ನರ್ಸರಿ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಪ್ರಮುಖವಾಗಿ ತೆಂಗಿನ ನಾವು ತಿಪ್ಟೂರ ಟಾಲ್ ಅಥವಾ ಅರಸಿಕೆರೆ ಟಾಲ್ ಅಂತ ಒಂದು ಲೋಕಲ್ ತಳಿ ಏನಿದೆ ಈ ಭಾಗದಲ್ಲೆಲ್ಲ ಚೆನ್ನಾಗಿ ಬರ್ತಕ್ಕಂಥದ್ದು ಆ ಒಂದು ತಳಿನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಉತ್ಪನ್ನ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಹಣ್ಣಿನ ಬೆಳೆಗಳನ್ನು ಸಹ ನಾವು ಮಾವು ನೇರಳೆ ಪ್ರಮುಖವಾಗಿ ಇಲ್ಲಿ ಏನು ಬೇಡಿಕೆ ಇರ್ತದಲ್ಲ ಇವು ಮೇಜರಾಗಿ ಮಾಡ್ತಕ್ಕಂಥವು, ಮೈನರಾಗಿ ಎಲ್ಲ ಇವನ್ನು ಮಾಡ್ತೀವಿ. ಎಲ್ಲ ಸಸಿಗಳನ್ನು ಇಲ್ಲಿ ಏನು ಬೇಡಿಕೆ ಬರ್ತದೆ ಅವನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಮಾಡ್ತೀವಿ. ಮಾವಿನಲ್ಲಿ ಈಗ 4-5 ತಳಿಗಳನ್ನು ಮಾಡ್ತೀವಿ, ಸೀಬಿ ತಳಿಗಳನ್ನು ಸೀಬಿನಲ್ಲಿ ಮಾಡ್ತೀವಿ, ನೇರಳೆಗೆ ಮಾಡ್ತೀವಿ. ಈ ರೀತಿ ಆ ಒಂದು ಬೇಡಿಕೆಗೆ ಅನುಗುಣವಾಗಿ ಯಾವೊಂದು ತಳಿ ಯಾವೊಂದು ಜಾಸ್ತಿ ಇದು ಮಾಡ್ತೋ ಆ ಬೇಡಿಕೆಗೆ ಅನುಗುಣವಾಗಿ ನಾವು ಅದನ್ನು ಮಲ್ಟಿಪ್ಲೈ ಮಾಡಿ ಅದನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ನುಗ್ಗೆ ಗಿಡಗಳನ್ನು ಮಾಡಿಕೊಡ್ತೀವಿ, ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಭಾಗ್ಯ ತಳಿಗಳನ್ನು ಬೀಜನೂ ಕೊಡ್ತೀವಿ, ಮತ್ತು ಇದನ್ನು ಗಿಡಗಳನ್ನು ಮಾಡಿಕೊಡ್ತೀವಿ. ಈಗ ಈ ವರ್ಷದಿಂದ ನಮ್ಮಲ್ಲಿ ಹಾರ್ಟಿಕಲ್ಚರ್ ಸರ್ವಿಸ್ ಸೆಂಟರ್ ಅಂತ ಹೇಳಿ ತೋಟಗಾರಿಕಾ ಸೇವಾ ಕೇಂದ್ರ ಅಂತ ಹೇಳ್ಬಿಟ್ಟು ನಾವೀಗ ಪ್ರಾರಂಭಿಸ್ತಾ ಇದ್ದೀವಿ ನಮ್ಮ ಮೈಸೂರು ಕಾಲೇಜಿನಲ್ಲಿ. ಈ ಒಂದು ಕೇಂದ್ರದಲ್ಲಿ ಹೇಗೆ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಎಲ್ಲ ತಳಿಗಳ ಬೀಜಗಳಾಗಿರ್ಬೋದು ಗಿಡಗಳನ್ನು ನಮ್ಮ ರೈತರಿಗೆ ನಾವು ಈ ಕೇಂದ್ರದ ಮುಖಾಂತರದಿಂದ ಏನು ಮಾಡ್ಬೋದು, ಮತ್ತು ಕೆಲವೊಂದು ಇನ್ಪುಟ್ಸನ್ನು ಇನ್ನು ಈಗ ಬಯೋ ಇನ್ಪುಟ್ಸ್ ಇರ್ಬೋದು, ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ಇದೇನಿರ್ತದೆ ಬಯೋ ಏಜೆಂಟ್ಸ್ ಏನಿರ್ತದೆ ನಮ್ಮ ತಾಂತ್ರಿಕತೆ ಮುಖಾಂತರ ಅದನ್ನು ನಾವು ಪ್ರೈವೇಟ್ನವ್ರಿಗೆ ಕೊಟ್ಟಿರ್ತೀವಿ. ಬೇರೆ ಇದರಲ್ಲಿ ಈಗ ಟನ್ಗಟ್ಟಲೆ ಬೇಕಾಗ್ತದೆ, ಅವನ್ನ ಅಷ್ಟನ್ನು ನಾವು ಅದನ್ನು ನಾವು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ಅದರಿಂದ ಲಾರ್ಜ್ ಸ್ಕೇಲಲ್ಲಿ ಅದನ್ನು ಮಾಡಲಿಕ್ಕೆ ಅಂತ ಬೇರೆ ಕಂಪ್ನಿಯವರು ಕೊಟ್ಟಿರ್ತೀವಿ. ಆ ಥರದವನ್ನು ಸಹ ಈಗ ರೈತರಿಗೆ ಇಲ್ಲಿ ಯಾವುದಕ್ಕೆ ಅವರಿಗೆ ಇನ್ಪುಟ್ಸ್ ಏನು ಬೇಕೋ ಅದನ್ನು ನಮ್ಮ ವಿಶ್ವವಿದ್ಯಾಲಯದ ಅಥವಾ ಯಾವುದೇ ICAR ಇನ್ಸ್ಟಿಟ್ಯೂಟಿಂದ ರಿಲೀಸ್ ಆಗಿರ್ತಕ್ಕಂಥ ತಾಂತ್ರಿಕತೆ ಮುಖಾಂತರ ಆಗಿರ್ತಕ್ಕಂಥ ಉತ್ಪಾದನೆಗಳನ್ನು ಇಲ್ಲಿ ತರಿಸಿ ನಮ್ಮ ರೈತರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯ ಅದು. ಈ ರೈತರಿಗೆ ಏನು ಬೇಕು ಇನ್ಪುಟ್ಸನ್ನು ಅದನ್ನು ಯಾವುದೇ ಇದರಲ್ಲೂ ಸಿಕ್ಕರೂ ಸಹ ಈಗ ISRಯಿಂದ ಸಾಕಷ್ಟು ಇದಾಗಿದ್ದಾವೆ, ಕೇರಳದಿಂದ ನಮ್ಮ ISRಯಿಂದ ಬೆಂಗಳೂರಲ್ಲಿ ಸಾಕಷ್ಟು ತಾಂತ್ರಿಕರಿದೆ ಅವರಿಂದ ತರಿಸಿ, ಯಾಕೆಂದರೆ ಎಲ್ಲರೂ ಬೆಂಗಳೂರಿಗೆ ಹೋಗಿ ತೊಗೊಂಬರೋಕ್ಕಾಗೋದಿಲ್ಲ ಅಥವಾ ISRಗೆ ಹೋಗೋಕ್ಕಾಗೋದಿಲ್ಲ, ಅವನ್ನ ನಾವು ಇಲ್ಲಿಗೆ ತರಿಸಿ ಆ ಒಂದು ಬೇಡಿಕೆಗೆ ಅನುಗುಣವಾಗಿ ಅದನ್ನು ರೈತರಿಗೆ ನಾವು ತಲುಪಿಸೋದಕ್ಕೆ ತಾಂತ್ರಿಕತೆ ಇರ್ಬೋದು ಅಥವಾ ಇನ್ಪುಟ್ಸ್ ಆಗಿರ್ಬೋದು ಇದನ್ನು ರೈತರಿಗೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಉತ್ಪಾದನೆಯನ್ನು ಜಾಸ್ತಿ ಮಾಡುವ ಒಂದು ನಿಟ್ಟಿನಲ್ಲಿ ತೋಟಗಾರಿಕಾ ಸೇವೆ ಕೇಂದ್ರವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಅಂದರೆ ಅದು ವಾರದ 6 ದಿನಗಳು ಕಾರ್ಯನಿರ್ವಹಿಸುತ್ತೆ. ನಮ್ಮ ಕಾಲೇಜಿನ ಏನು ಅವಧಿ ಏನಿರ್ತದೆ, ಬೆಳಿಗ್ಗೆ 9-5 ಸೋಮವಾರದಿಂದ ಶುಕ್ರವಾರ, ಮತ್ತು ಶನಿವಾರ 1 ಗಂಟೆವರೆಗೂ 9-5. ಅದು ನಮ್ಮ ಒಂದು ಕಾಲೇಜಿನ ಭಾಗವಾಗಿ ನಮ್ಮಲ್ಲಿರ್ತಕ್ಕಂಥ ಟೀಚರ್ಸ್ ಅಥವಾ ವಿಜ್ಞಾನಿಗಳೇ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಅಂತ ಬೇರೆ ಸ್ಟಾಫ್ ಇಲ್ಲ. ನಾವು ರೈತರಿಗೆ ಒಂದು ಸೇವೆಯನ್ನು ಕೊಡಬೇಕು ಅನ್ನೋದರಿಂದ ಬೇರೆ ಇದನ್ನು, ಯಾಕೆಂದರೆ ಅವರಿಗೆ ಗುಣಮಟ್ಟದ ಒಂದು ಏನು ಇನ್ಪುಟ್ಸ್ ಇದನ್ನು ಅವ್ರಿಗೆ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಬೇರೆ ಸಂಸ್ಥೆಗಳಿಂದ ಒಡಂಬಡಿಕೆ ಮಾಡಿಕೊಂಡು ಅವರಿಂದ ನಾವು ತರಿಸಿ ನಮ್ಮ ವಿಶ್ವವಿದ್ಯಾಲಯದ ಇತರ ಕಾಲೇಜುಗಳಾಗಿರ್ಬೋದು ಅಥವಾ ಇತರ ಸಂಶೋಧನೆ ಕೇಂದ್ರಗಳಿಂದ ಅಭಿವೃದ್ಧಿ ಮಾಡ್ತಕ್ಕಂಥ ಯಾವುದೇ ಇನ್ಪುಟ್ಸ್ ಆಗಿರ್ಬೋದು ಅವನ್ನು ಸಹ ಇಲ್ಲಿ ತರಿಸಿ, ಈಗ ಬೀಜ ನಮ್ಮಲ್ಲಿ ಬಾಗಲಕೋಟೆಯಲ್ಲಿ ಸೀಡ್ ಕೇಂದ್ರದಿಂದ ಬೀಜ ನಿಗಮದಿಂದ ನಾವು ಉತ್ಪಾದನೆ ಆಗಿರ್ತವೆ, ಅವನ್ನು ನಾವು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ತರಿಸಿ ನಾವು ಇಲ್ಲಿ ರೈತರಿಗೆ ಏನು ಬೇಕೋ ಅದನ್ನು ಇಲ್ಲಿ ಬೇಡಿಕೆಗೆ ಅನುಗುಣವಾಗಿ ಅಲ್ಲಿಂದ ತರಿಸಿ ನಮ್ಮ ರೈತರಿಗೆ ನಾವು ಸರಬರಾಜು ಮಾಡ್ತಕ್ಕಂಥದ್ದು. ಈ ರೀತಿ ರೈತರಿಗೆ ಒಂದು ಸೇವೆಯನ್ನು ಕೊಡಲಿಕ್ಕೆ ನಾವು ಈ ರೀತಿ ಒಂದು ತೋಟಗಾರಿಕಾ ಸೇವಾ ಕೇಂದ್ರವನ್ನು ಈ ಸತಿ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಅದರಿಂದ ನಮ್ಮ ರೈತ ಬಾಂಧವರು ಈ ಒಂದು ಸೇವಾ ಕೇಂದ್ರದ ತೋಟಗಾರಿಕೆ ಸೇವಾ ಕೇಂದ್ರಕ್ಕೆ ಅದನ್ನು ದೂರವಾಣಿ ಮೂಲಕ ಸಂಪರ್ಕಿಸೋದಕ್ಕೆ ಅವಕಾಶ ಇರುತ್ತಾ ಅಥವಾ ನಿಮ್ಮ ಅಂದರೆ ಅದತ್ತು ನಮ್ಮ ವಿಜ್ಞಾನಿಗಳು, ಯಾಕೆಂದರೆ ತೋಟಗಾರಿಕಾ ಸೇವಾ ಕೇಂದ್ರ ಅಂತೇಳಿ ಅದಕ್ಕೆ ನಾವು ಏನಿಲ್ಲ, ನಮ್ಮ ಒಂದು ಅಲ್ಲಿಗೆ ಭೇಟಿ ನೀಡಿದರೆ, ಹಾಂ ನಮ್ಮ ಕಾಲೇಜಿಗೆ ಭೇಟಿ ನೀಡಿದಾಗ ನಮ್ಮ ವಿಜ್ಞಾನಿಗಳು ಅದಕ್ಕಾಗಿ ವಿಶೇಷವಾದಂಥ ಒಂದು ಸಪ್ರೇಟ್ ಕಟ್ಟಡ ಆಗಲಿ ಅಥವಾ ಅದಕ್ಕೆ ಆದಂಥ ಸಿಬ್ಬಂದಿ ಅಂತ ಏನಿಲ್ಲ, ನಾವು ಸೇವೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನು ಭೇಟಿ ನೀಡಿದ್ರು ಅವ್ರಿಗೆ ಅಗತ್ಯ ಇರುವಂಥ ಹೌದು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಖಂಡಿತ ನಮ್ಮದು ತೋಟಗಾರಿಕಾ ವಿಸ್ತರಣಾ ಕೇಂದ್ರ ಏನಿದೆ ಯಾವುದರ ಒಂದು ಭಾಗವಾಗಿ ಕೇಂದ್ರನೂ ನಿರ್ವಹಿಸ್ತಾ. ಹೌದು. ಇನ್ನು ಈ ಪ್ರದೇಶಕ್ಕೆ ಸ್ವಲ್ಪ ಪರಿಚಿತ ಇಲ್ಲದೇ ಇದ್ದಂತಹ ಹೊಸ ಹೊಸ ತಳಿಗಳು ಬೆಳೆಗಳು ಸಹ ಇತ್ತೀಚೆಗೆ ಬರ್ತಾ ಇದೆ. ಈಗ ಡ್ರ್ಯಾಗನ್ ಫ್ರೂಟ್ ಆಗ್ಬೋದು, ಒಂದು ಕಾಲದಲ್ಲಿ ಬರೀ ಅಡಿಕೆ ಮತ್ತು ತೆಂಗನ್ನು ಮಾತ್ರ ನಾವು ಹೆಚ್ಚು ಕಾಣ್ಬೋದಾಗಿತ್ತು, ಈಗ ಅವುಗಳ ಮಧ್ಯೆ ಅಂತರ ಬೆಳೆಯಾಗಿ ಕೋಕೋ ಬೆಳೀತಾ ಇದ್ದಾರೆ, ಬಾಳೆಯಲ್ಲಿ ಬೇರೆ ಬೇರೆ ತಳಿಗಳು ಬರ್ತಾ ಇದೆ. ನೀವೇ ಹೇಳಿದ ಹಾಗೆ ಈ ಸ್ಪೈಸಸ್ ಮಸಾಲೆಯುಕ್ತ ಪದಾರ್ಥಗಳನ್ನು ಬೆಳೆಸುವಂತಹ ಬೇರೆ ಬೇರೆ ವಿಧಾನಗಳು ಕೃಷಿ ವಿಧಾನಗಳನ್ನು ಸಹ ಪರಿಚಯಿಸ್ತಾ ಇದ್ದೀರಿ. ಹೇಳಿ, ಈ ಒಂದು ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದ ಸ್ಥಾಪನೆ ಆದಮೇಲೆ ಇಲ್ಲಿಯ ಒಂದು ತೋಟಗಾರಿಕೆ ಬೆಳೆಗಳ ಚಿತ್ರಣ ಹೇಗೆ ಬದಲಾಗಿದೆ ಅಂತ ನಿಮಗನಿಸುತ್ತೆ? ಒಂದು ಅಂದರೆ ನಮ್ಮ ವಿಜ್ಞಾನಿಗಳ, ಯಾಕೆಂದರೆ ಇಲ್ಲಿ ನಾನು ಇತ್ತೀಚೆಗಷ್ಟೇ ಬಂದಿರೋದು, ಆದರೆ ನಮ್ಮ ವಿಜ್ಞಾನಿಗಳು ಇಲ್ಲಿ ಸಾಕಷ್ಟು ಚಿರಪರಿಚಿತರಿದ್ದಾರೆ. ಈ ರೈತರಿಗೆ ಸಾಕಷ್ಟು ಮಾಹಿತಿನ, ಅವರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿನ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಪ್ರಾಧ್ಯಾಪಕರುಗಳು ಸಾಕಷ್ಟು ರೈತರ ಜಮೀನುಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಅವರಿಗೆ ಕೊಡ್ತಕ್ಕಂಥ ಮಾಹಿತಿನ ಕೊಡ್ತಕ್ಕಂಥದ್ದು, ತಳಿಗಳ ಬಗ್ಗೆ ಇರ್ಬೋದು ಅಥವಾ ಕೀಟ ಮತ್ತು ರೋಗಗಳ, ಏಕೆಂದರೆ ರೆಗ್ಯುಲರಾಗಿ ಅವ್ರು ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ವಾಟ್ಸಪ್ ಗ್ರೂಪಲ್ಲಿದ್ದಾರೆ ಸತತವಾಗಿ. ಈಗ ಅಲ್ಲಿ ತರಬೇತಿ ಕಾರ್ಯಕ್ರಮಕ್ಕೆ ಕೆಲವೊಂದು ಇದನ್ನೆಲ್ಲ ಮಾಡಿದಾಗ, ಆನ್ಲೈನಲ್ಲಿ ನಾವು ತರಬೇತಿ ಮಾಡಿದಾಗ ಸಾಕಷ್ಟು ಒಂದು ರೈತ ಬಾಂಧವರು ಹೇಳ್ತಾ ಇದ್ರು, ಸರ್ ಇದನ್ನು ಆನ್ಲೈನ್ಗಿಂತ ಕೆಲವು ಸತಿ ನಮಗೆ ಇದು ನೆಟ್ವರ್ಕ್ ಇವೆಲ್ಲ ಸಮಸ್ಯೆ ಆಗ್ತಾ ಇದೆ, ನೀವು ಅಲ್ಲಿ ಮುಂಚೆ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿರ್ತಿತ್ತು ಅದೇ ರೀತಿ ಮಾಡಿ ಅಂತಲೂ ಸಹ ಹೇಳ್ತಾರೆ. ಹೇಳ್ತಾರೆ. ಆದರೆ ಈ ಒಂದು ಕೋವಿಡಿನ ಇತಿಮಿತಿ ಇರೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ನಿರೀಕ್ಷೆ, ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರದಿಂದ ನಮ್ಮ ಕಾಲೇಜಿನಿಂದ ರೈತರಿಗೆ ಎಷ್ಟು ಮಟ್ಟಿಗೆ ನಾವು ಸೇವೆಯನ್ನು ಕೊಡ್ಬೋದು ಖಂಡಿತವಾಗೂ ಅಷ್ಟು ಮಟ್ಟಿಗೆ ನಮ್ಮ ಎಲ್ಲ ರೀತಿಯಾದಂಥ ತಾಂತ್ರಿಕ ಮಾಹಿತಿ ಇರ್ಬೋದು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ನು ಪರಿಕರಗಳನ್ನು ಬೇರೆ ಕಡೆಯಿಂದ ತರಿಸಿ ನಾವು ಆದಷ್ಟು ಆ ಒಂದು ಅನಗತ್ಯವಾಗಿ ಅವರು ಏನು ಖರ್ಚು ಮಾಡ್ತಾಯಿದ್ರೋ ಅದನ್ನು ಅವರಿಗೆ ಕಡಿಮೆ ಮಾಡಿಸಿ ಅಗತ್ಯವಾಗಿ ಏನು ಬೇಕೋ ಅದನ್ನು ಮಾತ್ರ ನೀವು ಉಪಯೋಗಿಸಿ ಅನ್ನೋದ್ರ ಬಗ್ಗೆ ಮಾಹಿತಿನ ಮತ್ತು ತರಬೇತಿನ ನಾವು ಮುಂದುವರಿಸ್ತೀವಿ ನಮ್ಮ ಕಾಲೇಜಿನಿಂದ ಮತ್ತು ತೋಟಗಾರಿಕೆ ಸೇವಾ ಕೇಂದ್ರದಿಂದ, ತೋಟಗಾರಿಕೆ ಅಗ್ರಿಕಲ್ಚರ್ ಎಜುಕೇಷನ್ ಸೆಂಟರ್ ಎಚ್ ಯುಇಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇರ್ತೀವಿ. ನಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿ ಹೆಚ್ಚು ಯುವಜನತೆಯೂ ಪಾಲ್ಗೊಳ್ತಾ ಇದ್ದಾರೆ, ಜೊತೆಗೆ ಭವಿಷ್ಯದ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಅನ್ನೋ ಒಂದು ನಿರ್ಧಾರಕ್ಕೆ ಬೆಳೆಗಾರರು ಬಂದಿದ್ದಾರೆ ಅಂತಲೇ ಅನಿಸುತ್ತೆ. ಹಾಗಾಗಿ ಅಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚು ಪ್ರದೇಶದಲ್ಲಿ ಬೆಳೆಯುವಂಥದ್ದು, ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿ ಬೆಳೆಯುವಂಥದ್ದು, ಜೊತೆಗೆ ಸ್ವಲ್ಪ ಮಟ್ಟಿಗೆ ಮೌಲ್ಯವರ್ಧನೆ ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು, ಈ ಬಗ್ಗೆನೂ ಸಾಕಷ್ಟು ವಿಶ್ವವಿದ್ಯಾನಿಲಯದ ಹಾಗೆಯೇ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಯತ್ನಗಳಿಗೆ ಬೆಳೆಗಾರರು ಓಗೊಟ್ಟು ನಿಮ್ಮ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರೋದು ನಮ್ಮ ಗಮನಕ್ಕೂ ಬಂದಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಇಷ್ಟೊತ್ತು ಸಾಕಷ್ಟು ವಿಷಯವನ್ನು ನೀವು ತಿಳಿಸಿದ್ದೀರಿ, ಆದರೂ ನಮ್ಮ ರೈತ ಬಾಂಧವರ ಮನಸ್ಸಿನಲ್ಲಿ ಇರುತ್ತೆ, ನಾವು ನೇರವಾಗಿ ಅವರನ್ನು ಮಾತಾಡಿಸಿ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪಿಸಬಹುದಾ, ಚರ್ಚೆ ಮಾಡಬಹುದಾ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳಿಬಿಡಿ. ಖಂಡಿತವಾಗಿಯೂ, ಅವರು ನಮ್ಮ ರೈತ ಬಾಂಧವರು ಯಾವುದೇ ಮಾಹಿತಿ ಬೇಕಾದರೂ ಅವರು ನೇರವಾಗಿ ಸಂಪರ್ಕ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 9483560272. 9483560272. ಮತ್ತೊಮ್ಮೆ 9483560272. ಇದು ನನ್ನ ದೂರವಾಣಿ ಸಂಖ್ಯೆ. ತಾವು ಭೇಟಿಯನ್ನ ಮಾಡಿ ನಮ್ಮ ಸಂಸ್ಥೆಯಿಂದ ಯಾವುದೇ ರೀತಿಯಾದಂಥ ಅನುಕೂಲ ಬೇಕಾದರೂ ಪಡ್ಕೋಬೋದು ಅಂತೇಳಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮಹಾವಿದ್ಯಾಲಯದಲ್ಲೇ ಈಗ ಪ್ರಾರಂಭ ಮಾಡಿರುವಂತಹ ಸೇವಾ ಕೇಂದ್ರ ಏನಿದೆ ಅದು ಸಹ ಮುಂದಿನ ದಿನಗಳಲ್ಲಿ ಬಹುಶಃ ಎಲ್ಲ ತೋಟದ ಬೆಳೆಗಾರರ ಬಹುತೇಕ ಎಲ್ಲ ಅಗತ್ಯಗಳನ್ನು ಪೂರೈಸೋ ಹಾಗಾಗಲಿ, ಬೆಳೆ ಉತ್ಪಾದನೆ ಜಾಸ್ತಿ ಆಗಲಿ, ಗುಣಮಟ್ಟದ ಬೆಳೆ ಉತ್ಪಾದನೆ ಆಗಿ ಒಳ್ಳೆಯ ಮಾರುಕಟ್ಟೆ ಸಿಕ್ಕಿ ಇನ್ನಷ್ಟು ಹೊಸ ಹೊಸ ಉತ್ಪನ್ನಗಳು ಎಲ್ರಿಗೂ ಸುಲಭವಾಗಿ ಸಿಗೋಹಾಗಾಗಲಿ, ಈ ಒಂದು ಆಶಯದೊಂದಿಗೆ ಇವತ್ತಿನ ಈ ಮಾತುಕತೆಯನ್ನು ಮುಗಿಸೋಣ. ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಭಾಗವಹಿಸಿದ್ದಕ್ಕಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರಿಗೆ ತಮಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಆರ್ಥಿಕ ಅಭಿವೃದ್ಧಿಗಾಗಿ ತಂತ್ರಜ್ಞಾನದ ವಿನಿಮಯವನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಿಷ್ಣುವರ್ಧನ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ.